ಪ್ರವಿಶಂತಿ ಯೇ ಸಂಭೂತಿಮುಪಾಸತೆ ತಥೋ ಭೂಯೈವ ತೇ ತಮೋ ಯಹು ಸಂಭೂತ್ಯಾ ರಥಾಃ. ಒಂದು ಭಾಷ್ಯ ಇದೆ, ಮುಂಚೆ ವಿದ್ಯಾಂ ಚ ವಿದ್ಯಾಂ, ಅದು ಭಾಷ್ಯ ಆಗ್ಬೇಕಲ್ಲ, ಹೌದಲ್ಲ? 11 ಶ್ಲೋಕದ ಭಾಷ್ಯ ಆಗ್ಬೇಕು. ಮತ ವಿದ್ಯಾಂ ಚ ಅವಿದ್ಯಾಂ ಚ ದೇವತಾ ಜ್ಞಾನಂ ಕರ್ಮ ಚ ಇತ್ಯರ್ಥಃ. ಯಃ ತತ್ ಏತದುಭಯಂ ಸಹೈಕೇನ ಪುರುಷೇಣ ಅನುಷ್ಠೇಯಂ ವೇದ ತಸ್ಯೈವಂ ಸಮುಚ್ಚಯ ಕಾರಿಣ ಇವ ಏಕ ಪುರುಷ ಅರ್ಥ ಸಂಬಂಧ ಕ್ರಮೇಣ ಸ್ಯಾತ್ ಇತಿ ಉಚ್ಯತೆ. ವಿದ್ಯಾಂ ಚ ಅವಿದ್ಯಾಂ ಚ, ವಿದ್ಯಾ ಅಂದ್ರೆ ಯಾವುದು, ವಿದ್ಯೆ ಅಂದ್ರೆ ಯಾವುದು, ದೇವತಾ ಲೋಕಗಳನ್ನು ಹೋಗಿ ಸೇರುವುದು ವಿದ್ಯೆ. ಅವಿದ್ಯೆ ಅಂದ್ರೆ ಯಾವುದು, ಕರ್ಮದಿಂದಲೂ ಕೂಡಿ ಪಿತೃಲೋಕವನ್ನು ಹೊಂದಬೇಕು ಅನ್ನುವಂಥದ್ದು ಇದು ಅವಿದ್ಯೆ. ಎರಡೂ ಸಾರಾಸಗಟ ವಿದ್ಯೆ ಅವಿದ್ಯವೇ, ಎರಡೂ ಸಾರಾಸಗಟ ಅವಿದ್ಯವೇ. ಆದರೂ ಅವುಗಳಲ್ಲಿ ಒಂದನ್ನ ವಿದ್ಯಾ ಎಂದು ಇನ್ನೊಂದನ್ನ ಅವಿದ್ಯಾ ಎಂದು ಇಲ್ಲಿ ಪರಿಗಣಿಸಲಾಗಿದೆ. ವಿದ್ಯಾ ಯಾಕೆ ಅಂತಂದ್ರೆ ಅಲ್ಲಿ ದೇವತಾ ವಿಚಾರದ ತಿಳುವಳಿಕೆ ಇದೆ, ದೇವತಾ ವಿಚಾರದಲ್ಲಿ ತಿಳುವಳಿಕೆ. ಇದಕ್ಕೆ ಅವಿದ್ಯಾ ಎಂದು ಯಾಕೆ ಸಪರೇಟ್ ಮಾಡಿದ್ದಾರೆ ಅಂತಂದ್ರೆ ಇದರಲ್ಲಿ ಕರ್ಮ ಇದೆ, ತಿಳುವಳಿಕೆ ಇದೆ. ದೇವತಾ ಜ್ಞಾನಂ ಕರ್ಮ ಚ ಯಹ ತದ್ ಏತದ್ ಭೂಯಂ, ಯಹ ತದ್ ಏತದ್, ಯಹ ತದ್ ಏತದ್ ಉಭಯಂ ಸಹೈಕೇನ ಪುರುಷೇಣ ಅನುಶ್ಚೇಯಂ. ಇವೆರಡನ್ನು ಸೇರಿಸಿಕೊಂಡು ಒಬ್ಬ ಪುರುಷನು ಅನುಸರಣೆ ಮಾಡಿದ್ದಾನೆ ಅಂತಂದ್ರೆ ತಸ್ಯೇವಂ ಸಮುಚ್ಚಯ ಕಾರಣ, ಅವನು ಎರಡು ಸೇರಿಸಿಕೊಂಡು ಮಾಡಿದ್ದಾದ್ರೆ ಅದನ್ನ ಸಮುಚ್ಚಯ ಎಂದು ಕರೆಯಲಾಗುತ್ತದೆ. ಸಮುಚ್ಚಯ ಕಾರಣ ಇವ ಏಕ ಪುರುಷಾರ್ಥ ಸಂಬಂಧ ಕ್ರಮೇಣ ಸ್ಯಾದಿದು ಉಚ್ಚತೆ, ಅಥವಾ ಅದು ಎರಡು ಸೇರಿಸಿ ಮಾಡ್ತಾ ಇದ್ದಾನೆ ಅಂತ ಒಂದು ಅರ್ಥ ಆಗ್ತದೆ. ಇನ್ನೊಂದು ಅರ್ಥ ಕ್ರಮದಿಂದ, ಮೊದಲು ಕರ್ಮದಿಂದ ಆಮೇಲೆ ಜ್ಞಾನ ವಿದ್ಯೆ ಕ್ರಮ, ಎರಡು ಅರ್ಥ ಆಗ್ತದೆ. ಅವಿದ್ಯೆಯ ಅಂದ್ರೆ ಏನ ವಿದ್ಯೆ ಅಂದ್ರೆ ಕರ್ಮಣ ಅಗ್ನಿಹೋತ್ರಾದಿನ ಮೃತ್ಯು, ಅಗ್ನಿಹೋತ್ರಾದಿನ ಮೃತ್ಯು ಸ್ವಾಭಾವಿಕ ಕರ್ಮ ಜ್ಞಾನ ಚ ಮೃತ್ಯು ಶಬ್ದ ವಾಚ್ಯ, ಮೃತ್ಯು ಶಬ್ದ ವಾಚ್ಯಂ ಉಭಯಂ ತೀತ್ವಾ ಅತಿಕ್ರಮ್ಯ ವಿದ್ಯೆಯ ದೇವತಾ ಜ್ಞಾನೇನ ಅಮೃತಂ ದೇವತಾತ್ಮ ಭಾವಂ ಅಶ್ನುತಿ ಪ್ರಾಪ್ನೋತಿ. ಅವಿದ್ಯೆಯ ಅಂದ್ರೆ ಅಗ್ನಿಹೋತ್ರಾದಿನ ಕರ್ಮಣ, ಅಗ್ನಿಹೋತ್ರಾದಿ ಕರ್ಮಗಳನ್ನು ಅನುಸರಿಸುವುದು ಅವಿದ್ಯಾ ಎಂದು ಕರೆಯಲಾಗಿದೆ. ಸ್ವಾಭಾವಿಕ ಮೃತ್ಯು, ಸ್ವಾಭಾವಿಕವಾದ ಮೃತ್ಯು, ಮೃತ್ಯು ಯಾವತ್ತು ಸ್ವಾಭಾವಿಕ ಅದಕ್ಕೆ ಒಂದು ವಿಶೇಷಣ ಕೊಟ್ಟಿದ್ದಾರೆ ಸ್ವಾಭಾವಿಕ ಮೃತ್ಯು ಅಂತೇಳಿ. ಅದನ್ನ ಕರ್ಮ ಜ್ಞಾನಂಚ, ಕರ್ಮ ಮತ್ತು ಜ್ಞಾನ ಸಹಿತವಾಗಿ ಅನುಸರಿಸುವ ಮೂಲಕವಾಗಿ ಅಲ್ಲಿ ಹೇಳ್ತಾರೆ ನೋಡಿ, ಮೃತ್ಯು ಶಬ್ದ ವಾಚ್ಯಂ ಉಭಯಂ ತೀರ್ಥ. ಕರ್ಮದಿಂದ ಅವನು ಪಿತೃಲೋಕವನ್ನು ಹೊಂತಾನೆ, ಆ ನಂತರ ಆ ಮೂಲಕವಾಗಿ ದೇವತಾಲೋಕಗಳನ್ನು ಹೊಂದಬಹುದು. ನಂಬರ್ ಒನ್, ಜ್ಞಾನದಿಂದ ದೇವತಾಲೋಕ ಹೊಂತಾನೆ. ಎರಡನ್ನು ಸೇರಿಸಿ ಮಾಡುವುದರಿಂದ ಮೃತ್ಯು ಶಬ್ದ ವಾಚ್ಯಂ ಉಭಯಂ ತೀರ್ಥ ಎರಡನ್ನು ದಾಟುತ್ತಾನೆ. ಕಲ್ಪಾಂತದವರೆಗೂ ಇವನಿಗೆ ಹುಟ್ಟು ಸಾವುಗಳು ಇಲ್ಲ. ಉಭಯಂ ತೀರ್ಥ, ಆ ತೀರ್ಥ ಶಬ್ದ ಏನಿದೆ, ಆ ತೀರ್ಥ ಶಬ್ದ ಕಲ್ಪಾಂತಕವರೆಗೂ, ಕಲ್ಪ ಅಂತವಾಗುವವರೆಗೂ ಇನ್ನು ಪುನಃ ಜನ್ಮ ಇವನಿಗೆ ಇರುವುದಿಲ್ಲ. ಅತಿಕ್ರಮ್ಯ ವಿದ್ಯೆಯ ದೇವತಾ ಜ್ಞಾನೇನ ಅಮೃತಂ ದೇವತಾತ್ಮ ಭಾವಂ ಅಶ್ನುತಿ ಪ್ರಾಪ್ನೋತಿ. ಮತ್ತೆ ಎಲ್ಲಿರ್ತಾನೆ ಇವನು, ದೇವತಾಲೋಕದಲ್ಲಿ ದೇವತಾ ಭಾವದಲ್ಲೇ ಇರ್ತಾನೆ. ದೇವತಾತ್ಮ ಭಾವಂ ದೇವತಾ ಭಾವದಲ್ಲೇ ಇರ್ತಾನೆ. ಅಶ್ನುತಿ ಪ್ರಾಪ್ನೋತಿ, ಯಾರು ಎರಡನ್ನು ಸೇರಿಸಿ ಯಾರು ಮಾಡ್ತಾರು, ತದ್ಹಿ ಅಮೃತಂ ಉಚ್ಯತೆ. ಯದಿ ಯತ್ ದೇವತಾ ಆತ್ಮಗಮನಂ, ಯದ್ ದೇವತಾತ್ಮಗಮನಂ, ಇದು ದೇವತಾ ಭಾವವನ್ನು ಹೊಂದುವಂತಹದ್ದಾಗಿದೆ. ಇದನ್ನೇ ಅಮೃತತ್ವ ಎಂದು ಉಪಾಸಕರು ಕರೆಯುತ್ತಾರೆ. ಉಪಾಸಕರು ಇದನ್ನೇ ಅಮೃತತ್ವ ಅಂತ ಕರೆಯುತ್ತಾರೆ. ಅವರು ಮತ್ತೊಂದು ಕಲ್ಪ ಮತ್ತೆ ಬರ್ತದೆ, ಅದ್ರ ಬಗ್ಗೆ ಅವ್ರಿಗೆ ಆಸಕ್ತಿ ಇಲ್ಲ. ನಮಗೆ ಈಗ ಮುಕ್ತಿ ಸಿಕ್ತಂದ್ ಬಿಡ್ತಾರೆ. ಆಯ್ತು, ಮತ್ತೊಂದು ಜನ್ಮ ಮತ್ತೊಂದು ಕಲ್ಪ ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಬೇಡ. ಆದರೆ ಇವುಗಳ ಮೂಲಕವಾಗಿ ನಿನ್ನಲ್ಲಿರುವಂತಹ ಫಂಡಾಮೆಂಟಲ್ ಪ್ರಾಬ್ಲಮ್ ಅಂತ ಹೇಳಿದ ಮೂಲಭೂತವಾದ ಸಮಸ್ಯೆ, ಅದನ್ನ ನೀ ದಾಟಿದೀಯೋ, ಅಲ್ಪತ್ವ ಭಾವ, ಅತೃಪ್ತ ಭಾವ, ಶೋಕ ಮೋಹಗಳು ಭಗವದ್ಗೀತೆಯ ವ್ಯಾಖ್ಯಾನ ಪ್ರಕಾರ ಶೋಕ ಮೋಹಗಳಿಗೆ ಕಾರಣವಾದಂತಹ ಅಜ್ಞಾನ, ಇವುಗಳನ್ನು ದಾಟಿದೆಯಾ? ಈ ಕಲ್ಪವನ್ನೇ ದಾಟಲಿಕ್ಕೆ ರೆಡಿಯಾಗಿದೆಯಾ? ಸೋ ವಾಟ್, ಇವೆಲ್ಲ ಶೋಕ ಮೋಹ ಇವುಗಳನ್ನು ಇಟ್ಕೊಂಡೇ ನಿನ್ ಪ್ರಧಾನಮಂತ್ರಿನೂ ಆಗ್ಲಿಕ್ಕೆ ಬರ್ತದೋ ಇಲ್ಲೋ, ರಾಷ್ಟ್ರಪತಿನೂ ಆಗ್ಲಿಕ್ಕೆ ಬರ್ತದೋ ಇಲ್ಲೋ? ಹಾಗಾದ್ರೆ ಮೋಹಾತ್ಮಕವಾದ ಭಾವನಾ ಪರವಶವಾದ ಈ ಸಂಸಾರದ ಲಕ್ಷಣಗಳನ್ನ ದಾಟದೇನೆ ನೀನು ಕಲ್ಪಾಂತಕವರೆಗೂ ಪುನಃ ಹುಟ್ಟೋದಿಲ್ಲ ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಅಮೃತತ್ವ ಇರಬಹುದು, ಆ ವೇದಾಂತಿಗಳ ದೃಷ್ಟಿಯಿಂದ ಅಮೃತತ್ವ ಸಾಧ್ಯವಿಲ್ಲ. ಭಾಷ್ಯ, ಅಧುನಾ ವ್ಯಾಕೃತ ಅವ್ಯಾಕೃತ ಉಪಾಸನಯೋ ಸಮುಚ್ಚಿಶಯ ಪ್ರತ್ಯೇಕಂ ನಿಂದಾ ಉಚ್ಯತೆ. ವ್ಯಾಕೃತ ಉಪಾಸನ, ಅವ್ಯಾಕೃತ ಉಪಾಸನ ಸುಮ್ಮನೆ ಬರ್ಕೊಂಡಿದೆ, ಕಾರ್ಯಭಾವದಿಂದ ಕೂಡಿದ್ದು ವ್ಯಾಕೃತ, ಕಾರಣಭಾವದಿಂದ ಕೂಡಿದ್ದು ಅವ್ಯಾಕೃತ. ಇವೇ ಎರಡು ಶಬ್ದಗಳನ್ನು ಬೇರೆ ಮತ್ತೆ ಎರಡು ಪರಿಭಾಷೆಯಲ್ಲಿ ಹೇಳಲಾಗುತ್ತದೆ. ಏನಾದರೂ ವ್ಯಾಕೃತವನ್ನು ವ್ಯಕ್ತ ಎಂದು, ಅವ್ಯಾಕೃತವನ್ನು ಅವ್ಯಕ್ತವೆಂದು. ವಿದ್ಯಾ ಅವಿದ್ಯಾ ಅರ್ಥ ಅಥವಾ ಜ್ಞಾನ ಕರ್ಮ ಜೊತೆಗೂಡಿಕೊಂಡು ಉಪಾಸನ ಮಾಡಿದವನು ಇವೆರಡನ್ನೂ ದಾಟಿದೆನು ಎಂದು ಭಾವಿಸಿಕೊಳ್ಳುತ್ತಾನೆ. ಅದು ಅವನ ಭಾವನ, ಆ ಮನಸ್ಸಿನಲ್ಲಿ ಅವನು ಆ ಥರ ಭಾವನ ಇಟ್ಕೊಂಡ್ಬಿಡ್ತಾನೆ, ನಾನು ವ್ಯಾಕೃತ ಅವ್ಯಾಕೃತ ಎರಡನ್ನೂ ದಾಟಿದೆ. ಏಕೆಂದ್ರೆ ಸಮುಚ್ಚಿತೀಶಯ ಜೊತೆಗೂಡಿಕೊಂಡು ಉಪಾಸನ ಮಾಡಿದ್ದಾನೆ. ವಾಸ್ತವಿಕವಾಗಿ ವ್ಯಾಕೃತವನ್ನು ಅವ್ಯಾಕೃತ ಉಪಾಸನೆಯನ್ನು ಸ್ವತಂತ್ರವಾಗಿಯೇ ನಿಂದಿಸಬೇಕಾಗುತ್ತದೆ. ನಿಂದಿಸೋದು ಅಂದ್ರೆ ಏನು, ಬೈಯೋದು ಅಂತ ಅರ್ಥಲ್ಲ. ಇವುಗಳಿಂದ ಮೋಕ್ಷವು ಸಾಧ್ಯವಿಲ್ಲ, ಸ್ವತಂತ್ರವಾಗಿಯೂ ಸಾಧ್ಯ ಇಲ್ಲ. ಪ್ರತ್ಯೇಕಂ ನಿಂದ ಉಚ್ಯತೆ. ಶ್ಲೋಕ ಯಾವುದದು? ಅಂಧಂ ತಮ ಪ್ರವಿಶಂತಿ ಈ ಸಂಭೂತಿ ಉಪಾಸತೆ ತಥೋ ಭೂಯ ಇವತೆ ತಥೋ ಭೂಯ ಇವತೆ ತಮಃ ಯಾವೂ ಸಂಭೂತ್ಯಾಗುಮ್ರತಃ. ಅದೇ ಅವ್ಯಕ್ತವಾದ ಸ್ಥಿತಿಯನ್ನು ಅಸಂಭೂತಿ ಎಂದು ಕರೆದಿದ್ದಾರೆ. ವ್ಯಕ್ತವಾದ ಕಮ, ವ್ಯಾಕೃತವಾದ ಜಗತ್ತನ್ನು ಸಂಭೂತಿ ಎಂದು ಕರೆದಿದ್ದಾರೆ. ಈ ಶ್ಲೋಕ ಓಕೆ, ಈ ಮಂತ್ರದಲ್ಲಿ ಯಾರು ಅಸಂಭೂತಿ ಅವ್ಯಕ್ತವಾದ ಅವ್ಯಾಕೃತವಾದ ಕಾರಣರೂಪವಾದ ಮೂರು ಶಬ್ದಗಳನ್ನು ನಾನು ತೋರಿಸ್ತಾ ಇದ್ದೇನೆ ನಿಮಗೆ, ಯಾರು ಅಸಂಭೂತಿ ಇಜಿಕ್ವಲ್ ಟು ಅವ್ಯಾಕೃತ ಇಜಿಕ್ವಲ್ ಟು ಅವ್ಯಕ್ತ ಇಜಿಕ್ವಲ್ ಟು ಕಾರಣ, ಜಗತ್ತಿಗೆ ಕಾರಣ. ಆ ಕಾರಣವನ್ನು ಯಾರು ಉಪಾಸನ ಮಾಡುತ್ತಾರೋ ಅವರು ಕತ್ತಲೆಯ ಲೋಕವನ್ನು ಪ್ರವೇಶಿಸುತ್ತಾರೆ. ಅಂಧಂ ತಮಃ ಪ್ರವೇಶಂತಿ, ಮಾಡಿರಬಹುದು ಉಪಾಸನ, ಮತ್ತೆ ಯವು ಸಂಭೂತ್ಯಾಗುಮೃತ. ಅವರು ಯಾರೇ ಆಗಿರಲಿ, ಯವು ಅವರು ಯಾರೇ ಆಗಿರಲಿ, ವ್ಯಕ್ತವಾದ ಪ್ರಪಂಚವನ್ನು ಸಂಭೂತಿ ಸಂಭೂತ್ಯ ಅರ್ಥಾತ್ ಕಾರ್ಯಮಯವಾದ ಜಗತ್ತನ್ನು ಬ್ರಹ್ಮ ಎಂದು ಉಪಾಸನೆ ಮಾಡುತ್ತಾರೋ ಅವರು ಮೊದಲಿನವರಿಗಿಂತ ಹೆಚ್ಚಿನ ಕತ್ತಲೆಯನ್ನು ಪ್ರವೇಶಿಸುತ್ತಾರೆ. ಮೊದಲಿನವರೇ ಕತ್ತಲೆಯನ್ನು ಪ್ರವೇಶ ಮಾಡಿದ್ರು. ತಾತ್ಪರ್ಯ ಏನು? ಇವು ಎರಡೂ ಉಪಾಸನೆಗಳು ನಿಂದಿತವೇ ಮೋಕ್ಷದ ದೃಷ್ಟಿಯಿಂದ. ಭಾಷ್ಯ ಅಂಧಂತಮಃ ಪ್ರವಿಶಂತಿ ಈ ಅಸಂಭೂತಿ ಸಂಭವನಂ ಸಂಭೂತಿ ಸಾ ಯಸ್ಯ ಕಾರ್ಯಸ್ಯ ಸಾ ಸಂಭೂತಿ ತಸ್ಯ ಅನ್ಯ ಅಸಂಭೂತಿ. ಕತ್ತಲೆಯಿಂದ ಕೂಡಿದ ತಮಸ್ಸನ್ನು ಪ್ರವೇಶಿಸುತ್ತಾರೆ. ಕತ್ತಲೆಯಿಂದ ಕೂಡಿದ ತಮಸ್ಸನ್ನು ಪ್ರವೇಶಿಸುತ್ತಾರೆ ಯಾರು? ಏ ಯಾರೆಂದರೆ ಅಸಂಭೂತಿ ಉಪಾಸ್ಯತೆ ಪ್ರಕಟ್ಟ ಅಸಂಭೂತಿಯನ್ನು ಉಪಾಸಿಸುತ್ತಾರೋ. ಏನ್ ಸರ್ ಅಸಂಭೂತಿ ಅಂದ್ರೆ? ಸಂಭೂತಿ ಅಂದ್ರೆ ಏನು ತಿಳ್ಕೊ ಮುಂಚೆ? ಸಂಭವನಂ ಸಂಭೂತಿ. ಚೆನ್ನಾಗಿ ಉಂಟಾದದ್ದು ಯಾವುದು ಅದಕ್ಕೆ ಸಂಭೂತಿ ಅಂತ ಕರೀತಾರೆ. ಸಂಭವನ ಭವನ ಅಂದ್ರೆ ಉಂಟಾಗು. ಸಂಭವನ ಚೆನ್ನಾಗಿ ಯಾವುದು ಉಂಟಾಗುತ್ತದೋ ಅದು ಸಂಭೂತಿ. ಚೆನ್ನಾಗಿ ಉಂಟಾದದ್ದು ಯಾವುದು? ಈ ಜಗತ್ತು ಚೆನ್ನಾಗಿ ಉಂಟಾಗಿದೆ, ಇದಕ್ಕೆ ಸಂಭೂತಿ ಅಂತ ಕರೀತಾರೆ. ಹೌದಾ? ತಸ್ಯ ಅನ್ಯ ಅದರ ವಿರುದ್ಧವಾಗುತ್ತೆ. ಅದರ ವಿರುದ್ಧವಾಗುತ್ತೆ ತಸ್ಯ ಅನ್ಯ. ಚೆನ್ನಾಗಿ ಉಂಟಾದದ್ದನ್ನು ಹೊರತುಪಡಿಸಿ ಇನ್ನೊಂದಿದೆ, ಉಂಟಾಗುವ ಪೂರ್ವದಲ್ಲಿಯೂ ಇದೆ. ಈ ಜಗತ್ತು ಉಂಟಾಗುವ ಪೂರ್ವದಲ್ಲಿಯೂ ಇದನ್ನು ಹೊರತುಪಡಿಸಿ ಇನ್ನೊಂದಿದೆ, ಉಂಟಾಗುವ ಪೂರ್ವದಲ್ಲಿಯೂ ಇದೆ. ಅದು ಏನದು? ಕಾರಣ ಜಗತ್ತು. ಕಾರಣ ಜಗತ್ತು ಅದನ್ನು ಅಸಂಭೂತಿ ಅಂತ ಕರೀತಾರೆ. ತಸ್ಯ ಅನ್ಯ ಅಸಂಭೂತಿ. ಅಸಂಭೂತಿ ಅರ್ಥಾತ್ ಯಾವ ಜಗತ್ತು ಇವತ್ತು ನಮ್ಮ ಅನುಭವಕ್ಕೆ ಬಂದಿದೆಯೋ ಈ ಜಗತ್ತು ಅನುಭವಕ್ಕೆ ಬರುವ ಪೂರ್ವದಲ್ಲಿಯೂ ಇತ್ತು. ಹೇಗಿತ್ತು ಅಂದ್ರೆ ಅಸಂಭೂತಿಯಾಗಿತ್ತು. ಅದನ್ನ ಮತ್ತೆ ಕೆಲವರು ಪ್ರಕೃತಿ ಎಂದು ಕರೆದಿದ್ದಾರೆ. ಅಸಂಭೂತಿ ಪ್ರಕೃತಿ. ಈ ಸ್ವಲ್ಪ ಮೆಟಿಕ್ಯುಲಸ್ ಶಬ್ದಗಳನ್ನ ಇರಲಷ್ಟು ಪ್ರಕೃತಿ ಬೀಜ ಅಂತ ಅರ್ಥ. ಪ್ರಕೃತಿ ಅಂದ್ರೇನು? ಸೃಷ್ಟಿಗೆ ಬೀಜ. ಅದನ್ನೇ ಇನ್ನೊಬ್ರು ಕಾರಣಂ ಅಂತ ಕರೀತಾರೆ. ಕಾರಣ ಜಗತ್ತು. ಮೊದಲು ಹೇಳಿದ್ಯಾವುದು? ಕಾರ್ಯ ಜಗತ್ತು. ಈಗ ಹೇಳಿದ್ಯಾವುದು? ಕಾರಣ ಜಗತ್ತು. ಅದನ್ನು ವೇದಾಂತಿಗಳು ಅವಿದ್ಯ ಎಂದು ಕರೆಯುತ್ತಾರೆ. ಅದನ್ನು ವೇದಾಂತಿಗಳು ಏನು ಕರೀತಾರೆ? ಅವಿದ್ಯ ಎಂದು ಕರೆಯುತ್ತಾರೆ. ಜಗತ್ತಿಗೆ ಬೀಜ ಏನು? ಅವಿದ್ಯ. ಏನೇನಕ್ಕೆ ಬೀಜ? ಕಾಮ ಕರ್ಮ ಬೀಜಭೂತ. ಸಮಷ್ಟಿ ಕಾಮಗಳಿಗೂ ಸಮಷ್ಟಿ ಕರ್ಮಗಳಿಗೂ ಎಲ್ಲದಕ್ಕೂ ಕೂಡ ಇದು ಬೀಜ ಮಾತ್ರವಾಗಿದೆ. ಕಾಮ ಕರ್ಮ ಬೀಜ ಭೂತ ಕಂಡು ಬರ್ತದ. ಆದರ್ಶನಾತ್ಮಿಕ ಕಂಡು ಬರ್ತದ, ಅವಿದ್ಯೆ ಕಾಣಿಸ್ತದ. ಆಲದ ಬೀಜ ಕಾಣಬಹುದೋ ಏನೋ ಗೊತ್ತಿಲ್ಲ. ಹಾಗೆ ಈ ಜಗತ್ತಿಗೆ ಏನು ಕಾರಣವಾಗಿದೆ ಬೀಜ, ಆ ಬೀಜ ಕಾಣಿಸ್ತದೋ ಇಲ್ಲ ಕಾಣಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ಆದರ್ಶನಾತ್ಮಿಕ ಅಂತಹ ಆದರ್ಶನವಾದ ಆ ಕಾರಣವಾದ ಪ್ರಕೃತಿಯನ್ನ ಉಪಾಸಿಸುತ್ತಾರೆ. ಉಪಾಸತೆ ಈತೇ, ಯಾರು ಈ ಪ್ರಕಾರವಾಗಿ ಉಪಾಸಿಸುತ್ತಾರೋ ಉಪಾಸಿಸುತ್ತಾರೆ. ನೆಕ್ಸ್ಟ್ ಸೆಂಟೆನ್ಸ್, ಯಾರು ಈ ರೂಪದಲ್ಲಿ ಈ ಪ್ರಕಾರವಾಗಿ ಉಪಾಸಿಸುತ್ತಾರೋ ಅವರು ಅದಕ್ಕೆ ತಕ್ಕಂತೆಯೇ ಆದರ್ಶನಾತ್ಮಕಂ ಪ್ರವಿಶಂತಿ. ಆದರ್ಶನವಾದದ್ದನ್ನು ಉಪಾಸನೆ ಮಾಡಿದ್ರಿಂದ ಅವರಿಗೆ ಫಲ ಏನು? ಆದರ್ಶನವನ್ನು ಹೋಗಿ ಸೇರ್ತಾರೆ. ಇನ್ನ ಇವರನ್ನು ಹೊರತುಪಡಿಸಿ ಇನ್ನೊಬ್ರು ಇದ್ದಾರೆ, ಅವರು ದರ್ಶನಾತ್ಮಕಂ ಜಗತ್ತನ್ನ ಉಪಾಸನೆ ಮಾಡ್ತಾರೆ. ತತಃ ತಸ್ಮಾದಪಿ ಭೂಯಃ ಬಹುತರಮಿವ ತಮಃ ಪ್ರವಿಶಂತಿ ಯೌ ಸಂಭೂತ್ಯ ಕಾರ್ಯಬ್ರಹ್ಮಣಿ ಹಿರಣ್ಯಗರ್ಭಾಖ್ಯೇ ರತಃ. ಸಮಷ್ಟಿ ಮೈಂಡ್, ಸಮಷ್ಟಿ ಇಚ್ಛಾಶಕ್ತಿ, ಸಮಷ್ಟಿ ಬುದ್ಧಿಶಕ್ತಿ, ಸಮಷ್ಟಿ ಮಟೀರಿಯಲ್ ಕಾಸ್ ಪದಾರ್ಥ, ಅವೆಲ್ಲವೂ ನಾನೇ ಬ್ರಹ್ಮ ಅಂತ ಉಪಾಸನೆ ಮಾಡುತ್ತೆ. ಈ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡು ನಾನು ಆತ್ಮನೇ ಇದ್ದೇನೆ ಅನ್ನುವ ಜ್ಞಾನ ಬೇರೆ, ಈ ಜಗತ್ತೇ ನಾನು ಎಂದು ಭಾವಿಸಿಕೊಳ್ಳುವುದು ಬೇರೆ. ಇನ್ನು ಹೋಗಿಲ್ಲ ಆ ಬೇರೆ ಬೇರೆ ಹೋಗಿಲ್ಲ. ಉಪಾಸನಾ ನೇಚರ್ ಹಾಗೆ, ಉಪಾಸ್ಯ ದೇವತಾ ಅದು ನಾನೇ ಅಂತ ಭಾವಿಸ್ಕೋಬೇಕಾಗ್ತದೆ. ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ನಾನು ಸೂತ್ರ ಕೊಟ್ಟೆ ಎರಡು ದಿವಸ ಹಿಂದೆ, ಯಾವುದು ಭಾವಿಸಲ್ಪಡ್ತದೋ ಇನ್ನೊಂದು ಅದಕ್ಕಿಂತ ದೃಢವಾದ ಭಾವದಿಂದ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಪ್ರಮಾಣಜನಿತವಾದ ಯಾವ ಜ್ಞಾನ ಇದೆಯೋ ಅದು ಬೇರೆ ಇನ್ನೊಂದು ಪ್ರಮಾಣದಿಂದ ಪರಿವರ್ತನೆ ಮಾಡಲಿಕ್ಕಾಗುತ್ತೆ. ಈ ಕಣ್ಣುಗಳಿಂದ ನಾನು ಕೆಂಪು ಬಟ್ಟೆಯನ್ನು ನೋಡಿದ ನಂತರ ಮತ್ತೊಬ್ಬರ ಕಣ್ಣುಗಳಿಂದ ಅದು ಬಿಳಿ ಬಟ್ಟೆಯಾಗಿ ಕಾಣುವ ಸಾಧ್ಯತೆ ಇಲ್ಲ. ಯಾವ ಈ ಕಣ್ಣುಗಳಿಂದ ನಾನು ಕೆಂಪು ಬಟ್ಟೆಯನ್ನು ಗುರುತಿಸಿದ್ದೇನೋ ಅದೇನೋ ಕೆಲವೊಂದು ತಾಂತ್ರಿಕ ಕಾರಣದಿಂದಾಗಿ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕಾಗ್ತದೆ. ಎಲ್ಲ ಮುಗಿಸಿ ಬಂದ ಮೇಲೆ ಆ ಮೊದಲಿನ ಕೆಂಪು ಬಟ್ಟೆ ಬಿಳಿ ಬಟ್ಟೆಯಾಗಿ ನಾನು ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ಪ್ರಮಾಣ ಜನಿತ ಜ್ಞಾನ. ಹಾಗೆಯೇ ಆಗಮ ಪ್ರಮಾಣ ಜನಿತವಾದ ಜ್ಞಾನವು ಅನ್ಯಥಾ ಜ್ಞಾನ ಆಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಉಪಾಸ್ಯ ಬ್ರಹ್ಮ, ಉಪಾಸ್ಯ ದೇವತಾ, ಉಪಾಸನಾ ಅಂತೇನಿದೆಯೋ ಅದು ಪ್ರಮಾಣ ಜನಿತವಾದ ಜ್ಞಾನವೋ ಏನೋ ಭಾವನೆ, ಭಾವನೆ. ಜನ ಜೀವನ ಮಾಡೋದು ಅವರವರ ಭಾವನೆಗಳಿಂದ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸಂಬಂಧಿಕರು ರಕ್ತ ಸಂಬಂಧಿಗಳು ಅವರವರ ಭಾವನೆಗಳಲ್ಲಿವೆ. when you relate yourself, the relationship will continue. If you don't relate, which is the relationship? Talak, talak, talak. ಯಾಕೆ ಹಿಂಗ ಹಾಕು ತಲಾಕ್ ಅಂತೀವಿ? ಮೊದಲು ಭಾವನಾ ಇತ್ತು, ಈಗ ನನಗೆ ಭಾವನಾ ಇಲ್ಲ, ಬಿಡುಗಡೆ ಆಯ್ತು. ಅದೇ ಬಾಯಿಂದ ತಲಾಕ್ ಅಂದಿತ್ತು. ನೋಡು ವೇದಾಂತ ಡೆಫಿನೇಷನ್ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿ. ನೀನು ಸಂಬಂಧಗಳನ್ನ ಭಾವಿಸಿದ್ಯಾದ್ರೆ ಸಂಬಂಧಗಳು ನಿನ್ನ ಜೊತೆ ಇರ್ತವೆ. ಸಂಬಂಧಗಳ ಬಗ್ಗೆ ಭಾವನಾ ಎಲ್ಲಿವರೆಗಿದೆಯೋ ಅಲ್ಲಿವರೆಗೂ ಸಂಬಂಧಗಳು. ಸಂಬಂಧಗಳಲ್ಲಿಯ ಭಾವನೆಗಳ ಹೊರಟ ಮೇಲೆ ಎಲ್ಲಿಯ ಸಂಬಂಧ? ಡಿಎನ್ಎ ಸಂಬಂಧ, ಡಿಎನ್ಎ ಸಂಬಂಧ ಆಲ್ ಓವರ್ ವರ್ಲ್ಡ್ ಇದೆ. ಡಿಎನ್ಎ ಸಂಬಂಧ ಅಂತ ನೀವು ಫಿಸಿಕಲಿ ಹೇಳ್ತಿರಲ್ಲ, ಈ ಡಿಎನ್ಎ ಸಂಬಂಧ ಆರು ವರ್ಲ್ಡ್. ಉದಾಹರಣೆಗೆ ಭಾರತ ದೇಶದ ಪ್ರಜೆಯಾಗಿ ಜನ್ಮಿಸಿದ ಮೇಲೆ ಪ್ರತಿಯೊಬ್ಬ ಪ್ರಜೆಯಲ್ಲಿಯೂ ಕೂಡ ಭಾರತ ದೇಶದ ಡಿಎನ್ಎ ಇರ್ತದಂತ ಇಟ್ಕೊಂಡು ಇರ್ಲಿಕ್ಕೆ ಬೇಕು. ಇಲ್ಲಿ ನಾವು ಇಲ್ಲೇ ಕೊಟ್ಟು ಇಲ್ಲೇ ಕೊಟ್ಕೋ ನಾವು ಇಲ್ಲಿಗೆ ಹೌದು. ಆದ್ದರಿಂದ ಭಾರತ ದೇಶದ ಪ್ರಜೆಯ ಡಿಎನ್ಎನೆ ಬೇರೆ, ಪಾಕಿಸ್ತಾನದ ಡಿಎನ್ಎನೆ ಬೇರೆ ಅನ್ಲಿಕ್ಕಾಗುವುದಿಲ್ಲ. ಯಾಕೆಂದ್ರೆ ಒಂದಾನೊಂದು ಕಾಲದೊಳಗೆ ಪಾಕಿಸ್ತಾನ ಭಾರತ ಎರಡು ಇದ್ದಿದ್ದಿಲ್ಲ. ಇಲ್ಲ ಇಲ್ಲ, ಅಫ್ಘಾನಿಸ್ತಾನ ಬಲೂಚಿಸ್ತಾನ ಅಲ್ಲಿ ಡಿಎನ್ಎ ಬೇರೆ. ಸಾರಿ, ಅದು ಒಂದೇ ಆಗಿತ್ತು, ಅದು ಇದು ಎಲ್ಲ ಸೇರಿ ಒಂದೇ ಆಗಿತ್ತು, ಎಲ್ಲ ಸೇರಿ ಒಂದೇ ಆಗಿತ್ತು. ಇಲ್ಲ ಇಲ್ಲ, ಪಾಶ್ಚಿಮಾತ್ಯ ಡಿಎನ್ಎ ಬೇರೆ, ಪೌರ್ವಾತ್ಯ ಡಿಎನ್ಎ ಬೇರೆ, ಹಂಗಲಿಕ್ಕೆ ಆಗುದಿಲ್ಲ. ಯಾಕೆ ಆರ್ಯನ್ಸ್ ಎಲ್ಲ ಈ ಕಡೆ ಬಂದ್ರು ಅಂತ ಒಂದು ಇತಿಹಾಸ ಹೇಳುತ್ತದೆ. ಇಲ್ಲಿ ಜನ ಅಲ್ಲಿ, ಅಲ್ಲಿ ಜನ ಇಲ್ಲಿ, ಈಗೇನಾಯ್ತು ಆರು ವರ್ಲ್ಡ್ ಒಂದ ಡಿಎನ್ಎ ಆಯ್ತದೆ. ಎಲ್ಲೋ ಒಂದು ಮೂಲೆಯಲ್ಲಿ, ಎಲ್ಲೋ ಒಂದು 1% ಅಲ್ಲಿ, ಎಲ್ಲೋ ಒಂದ್ ಕಡೆಗೆ ಒಂದು ಕಾಮನ್ ಡಿಎನ್ಎ ಎಲ್ಲ ಬರ್ತದೆ. ಗೊತ್ತಿಲ್ಲ ಡಿಎನ್ಎನ ಡಾಕ್ಟರ್ ಇದ್ದಾರೆ ನೋಡಿ, ಕೇಳಿದವರಿಗೆ ಡಿ ಫಾರ್ ಎನ್ ಫಾರ್ ಎ ಫಾರ್ ನಿಕ್ಷ ನೋಡಿ ಸಿಗ್ತದೆ. ಡೈಆಕ್ಸೈಡ್, ಡೈಆಕ್ಸೈಡ್ ನ್ಯೂ ಹೌದ ಡೈಬೋ, ಡೈಬೋ ನ್ಯೂಟ್ರಿಕ್ ಆಸಿಡ್. ವಾ, ನೀವ ಗೊತ್ತದ ಡಿಎನ್ಎ ಚೇಂಜ್ ಮಾಡು. ತೋರಿಸ್ತೀರ ಆಮೇಲೆ ಏನು? ಆಲ್ ಓವರ್ ದಿ ವರ್ಲ್ಡ್ ಒಂದೇ ಡಿಎನ್ಎ. ಮತ್ತೆ ಇನ್ನೂ ಸೂಕ್ಷ್ಮ ಹೋಗ್ಲಿಕ್ಕೂ ಬರ್ತದೆ. ಏನು ಅಂದ್ರೆ, ಈ ಮನುಷ್ಯ ಜಾತಿಯ ಡಿಎನ್ಎನೆ ಬೇರೆ, ಪ್ರಾಣಿ ಪಕ್ಷಿ ಜಾತಿಯ ಡಿಎನ್ಎನೆ ಬೇರೆ ಅಂತ. ಮತ್ತೆ ಇಲ್ಲಪ್ಪ, ಅರ್ಥ ಕಾಮಗಳ ದೃಷ್ಟಿಯಿಂದ ನೋಡಿದ್ದಾರೆ, ಅಲ್ಲೂ ಸೇಮ್ ಡಿಎನ್ಎ, ಇಲ್ಲೂ ಸೇಮ್ ಡಿಎನ್ಎ. ಈಗ ಅರ್ಥ ಕಾಮಗಳು ಮನುಷ್ಯನಿಗೂ ಇವೆ, ಅರ್ಥ ಕಾಮಗಳು ಅವಕ್ಕೂ ಇವೆ. ಆದ್ದರಿಂದ ಅಲ್ಲಿ ಡಿಎನ್ಎ ಕಾಮನ್, ಇಲ್ಲಿಲ್ಲ. ಪ್ರಾಣಿ ಪಕ್ಷಿ ವನಸ್ಪತಿಗಳ ಡಿಎನ್ಎನೆ ಬೇರೆ, ವನಸ್ಪತಿಗಳಲ್ಲಿ ಡಿಎನ್ಎನೆ ಬೇರೆ. ಇಲ್ಲಪ್ಪ, ಅಲ್ಲಿಯೂ ಕೂಡ ಅರ್ಥ ಕಾಮಗಳಿವೆ. ಆದ್ರೂ ಎಲ್ಲ ಒಟ್ಟು ಸಾರಾರ್ಥ ಇದೆ. ಜೀವನ ಡಿಎನ್ಎನೆ ಬೇರೆ, ಬ್ರಹ್ಮನಿಗೆ ಡಿಎನ್ಎ ಇಲ್ಲ. ಏನಂತೀರಿ ಹೇಳ್ರಿ? ಈಗ ಜೀವರು ಅನೇಕರಿದ್ದಾರೆ, ಇವರಿಗೆ ಡಿಎನ್ಎ ಅವಶ್ಯಕತೆ ಇದೆ. ಬ್ರಹ್ಮನ ಅನೇಕ ಇಲ್ಲ, ಅವನು ಏಕ ಬ್ರಹ್ಮ. ಅದಕ್ಕೆ ಇವನು ಇಷ್ಟು ಕತ್ತಲೆಯ ಲೋಕಕ್ಕೆ ಹೋಗ್ತಾನೆ ಅಂತಂದ್ರೆ, ಅಂಧಂ ತಮಃ ಪ್ರವೇಶಂತಿಗೆ ಸಂಭೂತಿ ಸಂಭವಂ ಸಂಭವನಂ ಸಂಭೂತಿ ಸಾ ಯಸ್ಯ ಕಾರ್ಯಸ್ಯ ಸಾ ಸಂಭೂತಿ ತಸ್ಯ ಅನ್ಯ ಅಸಂಭೂತಿ, ಅದನ್ನು ಹೊರತುಪಡಿಸಿ ಬೇರೆ ಯಾವುದು ಯಾವುದೋ ಅದಕ್ಕೆ ಅಸಂಭೂತಿ ಅಂತ ಕರೀತಾರೆ. ಅಸಂಭೂತಿ ಅಂದ್ರೇನು? ಪ್ರಕೃತಿ. ಪ್ರಕೃತಿ ಅಂದ್ರೇನು? ಇಡೀ ಜಗತ್ತಿಗೆ ಕಾರಣ. ಕಾರಣ ಅಂದ್ರೇನು? ಅವಿದ್ಯಾ. ಅವ್ಯಾಕೃತಾಖ್ಯ, ಕಣ್ಣಿಗೆ ಕಾಣಲಾದಂತ ಅತ್ಯಂತ ಸೂಕ್ಷ್ಮವಾದದ್ದು. ತಾಂ ಸಂಭೂತಿ ಅವ್ಯಾಕೃತ ಆಖ್ಯ ಪ್ರಕೃತಿ, ಕಾರಣ ಅವಿದ್ಯಾ ಕಾಮ ಕರ್ಮ ಬೀಜಭೂತಾಂ ಅದರ್ಶನಾತ್ಮಿಕಾಂ ಉಪಾಸತಿ. ಯಾರು ಈ ಪ್ರಕಾರ ಉಪವಾಸ ಮಾಡ್ತಾರೋ ಅವರು ತದ ಅನುರೂಪಮೇವ ಅಂಧಂ ತಮಃ, ಅದಕ್ಕೆ ತಕ್ಕಂತೆನೆ ಅವರು ಅದರ್ಶನಾತ್ಮಕವಾದದ್ದನ್ನು ಉಪಾಸನೆ ಮಾಡಿದ್ದಾರೆ. ಸ್ವತಃ ಇವರು ಕೂಡ ಏನಾಗ್ಬಿಡ್ತಾರೆ? ಅದರ್ಶನ ಆಗಿಬಿಡ್ತಾರೆ. ತಮಃ ಅದರ್ಶನಾತ್ಮಕಂ ಪ್ರವಿಶಂತಿ. ಕಣ್ಣಿಗೆ ಕಾಣಲಾರದ್ದನ್ನ ಇವರು ಉಪಾಸನೆ ಮಾಡಿರುತ್ತಾರೆ, ಆದ್ರಿಂದ ಇವರು ಸ್ವತಃ ಏನಾಗ್ಬಿಡ್ತಾರೆ? ಕಣ್ಣಿಗೆ ಕಾಣದವರಾಗಿಬಿಡ್ತಾರೆ. ಅದರ್ಶನಾತ್ಮಕ ಸಂಭವತಿ. ತತಃ ತಸ್ಮಾದಪಿ ಭೂಯ ಭೌತರಮಿವ ತಮಃ ಪ್ರವಿಶಂತಿ ಯಹು ಸಂಭೂತ್ಯ ಕಾರ್ಯಬ್ರಹ್ಮಣಿ ಹಿರಣ್ಯಗರ್ಭಾಖ್ಯೇ ರಥಃ. ಎಲ್ಲರ ಮನಸ್ಸು ಬುದ್ಧಿಗಳನ್ನು ಒಟ್ಟು ಸೇರಿಸಿ ಹಿರಣ್ಯ ಗರ್ಭ ಅಂತ ಆಗ್ತದೆ. ಒಟ್ಟು ಮನಸ್ಸು, ಎಲ್ಲ ಜೀವಿಗಳ ಒಟ್ಟು ಮನಸ್ಸು ಬುದ್ಧಿ, ಅದು ಹಿರಣ್ಯ ಗರ್ಭ ಅನ್ಸುತ್ತೆ. ಯಾವು ಯಾರ್ಯಾರಿರಲಿ, ಸಂಭೂತ್ಯ ಕಾರ್ಯಮಯವಾದ ಬ್ರಹ್ಮ ಅಂದ್ರೆ ಜಗತ್ಮಯವಾದಂತಹ ಬ್ರಹ್ಮ, ಈ ಜಗತ್ತೆಲ್ಲವೂ ಬ್ರಹ್ಮನೇ, ಎಲ್ಲ ಜೀವರಾಶಿಗಳು ಒಟ್ಟು ಸೇರಿಸಿ ಬ್ರಹ್ಮನೇ ಅಂತ ಯಾರು ಉಪಾಸನ ಮಾಡ್ತಾರೆ ಅಂದ್ರೇನು ಅಂತ ಯಾರು ಭಾವಿಸ್ತಾರೆ? ತಿಳ್ಕೊಂಬುದು, ದೇ ಆರ್ ನಾಟ್ ರೆಡಿ ಟು, ಏನ್ ತಿಳ್ಕೋಬೇಕು ಅಂತ ಅವ್ರಿಗೇನು ಆಸಕ್ತಿ ಇಲ್ಲ. ಅದ್ರ ರುಚಿನ ತೋರಿಸಿದ್ರು, ನಾವು ಭಾವ ಮುಗಿದಂತ ನಾವು ಒಪ್ಕೊಂಡ್ಬಿಟ್ಟೇವೆ. ಕಾರ್ಯಬ್ರಹ್ಮ, ಅವಾಗ ನಾವು ಅಭ್ಯಾಸ ಮಾಡಿದ್ಯಾವುದು ಕಾರಣ ಬ್ರಹ್ಮ, ಈಗ ಅಭ್ಯಾಸ ಮಾಡಿದ್ಯಾವುದು ಕಾರ್ಯಬ್ರಹ್ಮ. ಕಾರ್ಯಬ್ರಹ್ಮನನ್ನೇ ಉಪಾಸ್ಯ ದೇವತಾನಾಗಿ ಸ್ವೀಕಾರ ಮಾಡಿರ್ತಾರೆ. ಅವ್ರು ಏನಾಗ್ತಾರೆ? ಅವರು ಹಿರಣ್ಯ ಗರ್ಭನೇ ಆಗ್ಬಿಡ್ತಾರೆ. ಅಧುನಾ ಉಭಯೋಹು ಉಪಾಸನಯೋಹು ಸಮುಚ್ಯ ಕಾರಣಂ ಅವಯವ ಫಲಭೇದಂ ಆಹ. ಇವು ಎರಡೂ ಉಪಾಸನೆಗಳು. ಅಧುನಾ ಈಗ ಈ ಉಭಯೋಹೋ ಉಪಾಸನೆಯೋಹೋ ಇವು ಎರಡೂ ಉಪಾಸನೆಗಳಲ್ಲಿ ಸಮುಚ್ಚಯ ಮಾಡಲಿಕ್ಕೆ ಕಾರಣವಾಗಿರುವಂತಹ ಅವಯವ ಮತ್ತು ಫಲಭೇದಂ ಆಹ, ಇವು ಎರಡನ್ನೂ ಸಮುಚ್ಚಯ ಮಾಡಲಿಕ್ಕೆ ಏನೇನು ಲಕ್ಷಣಗಳಿವೆ ಅವಯವ ಮತ್ತು ಇವು ಎರಡು ಸ್ವತಂತ್ರವಾದ ಫಲ ಏನು ಜಾಯಿಂಟ್ ಫಲ ಏನು ಫಲಭೇದಂ ಆಹ. ಏನಂತ ಹೇಳ್ತಾರೆ? ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ ಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಚಕ್ಷಿರೆ ಅನ್ಯದೇವಾಹು ಸಂಭವಾತ್ ಅನ್ಯದಾಹುರ ಸಂಭವಾತ್ ಇತಿ ಶುಶ್ರುಮಧೀರಾಣಾಂ ಏನಸ್ತದ್ವಿಚ ಚಕ್ಷಿರೆ. ಸಂಭವಾತ ಅನ್ಯದೇವ ಆಹುಹು, ಕಾರ್ಯಬ್ರಹ್ಮನನ್ನ ಉಪಾಸನ ಮಾಡಿದ್ದಾದ್ರೆ ಅದರ ಫಲವನ್ನ ಬೇರೆಯೇ ಎಂದು ಹೇಳಲಾಗುತ್ತದೆ. ಅನ್ಯದಾಹು ಅಸಂಭವಾತ್. ಕಾರಣ ಬ್ರಹ್ಮನನ್ನ ಉಪಾಸನ ಮಾಡಿದ್ದಾದ್ರೆ ಅದರ ಫಲವನ್ನ ಬೇರೆ ಎಂದು ಹೇಳಲಾಗುತ್ತದೆ. ಇತಿ ಧೀರಾಣಾಂ ಸುಶ್ರುಮ, ನಾವು ವಿವೇಕಿಗಳಿಂದ ಈ ಪ್ರಕಾರವಾಗಿ ಕೇಳಿದ್ದೀವಿ. ಇದರ ಫಲವೇ ಬೇರೆ, ಅದರ ಫಲವೇ ಬೇರೆ ಎಂದು ನಾವು ಸುಶ್ರುಮ ಚೆನ್ನಾಗಿ ಕೇಳಿಸಿಕೊಂಡಿದ್ದೀವಿ. ಉಪನ್ಯಾಸ ಪ್ರವಚನಾದಿಗಳಲ್ಲಿ ಕೇಳಿಸಿಕೊಂಡಿದ್ದೀವಿ. ಯಾರಪ್ಪ ಹೇಳಿಕೊಟ್ರು ನಿಮಗೆ ಧೀರಾಣ? ಜ್ಞಾನಿಗಳು, ವಿವೇಕಿಗಳು ಹೇಳಿದ್ದಾರೆ. ಅವರಿಗೆ ನೀವು ಹಾಗೆ ಜ್ಞಾನಿಗಳಂತ ಯಾಕೆ ಕರೀತೀರಿ? ಅವರಿಗೆ ವಿಚಚಕ್ಷಿರಿ ನಹ ತದ್ ವಿಚಚಕ್ಷಿರಿ, ಆ ಸೂಕ್ಷ್ಮ ಗ್ರಾಹಿಗಳಾದಂತಹ ಜ್ಞಾನಿಗಳು ನಮಗೆ ಹೇಳಿದ್ದಾರೆ. ನಹ ಅಂದ್ರೆ ನಮಗೆ, ತದ್ ಅಂದ್ರೆ ಆ ವಿಚಚಕ್ಷಿರ ಸೂಕ್ಷ್ಮ ಸೂಕ್ಷ್ಮ ಜ್ಞಾನಿಗಳು, ಸೂಕ್ಷ್ಮ ಭಾವವನ್ನು ಹೊಂದಿದ ಜ್ಞಾನಿಗಳು ನಮಗೆ ಪ್ರವಚನಾದಿಗಳಲ್ಲಿ ಹೇಳಿದ್ದನ್ನ ನಾವು ಕೇಳಿಸಿಕೊಂಡಿದ್ದೀವಿ. ಸುಶ್ರುಮ ಅನ್ಯದೇವ ಅನ್ಯದೇವ ಪೃಥಗೇವ ಆಹು ಫಲಂ ಸಂಭವಾತ್ ಸಂಭೂತೇ ಕಾರ್ಯಬ್ರಹ್ಮ ಉಪಾಸನಾತ್ ಅನಿಮಾದಿ ಐಶ್ವರ್ಯ ಲಕ್ಷಣ ವ್ಯಾಖ್ಯಾತವಂತ ಇತ್ಯರ್ಥ. ಯಾರು ಈ ಪ್ರಕಾರವಾಗಿ ಸಂಭೂತಿಯನ್ನು ಉಪಾಸನ ಮಾಡುತ್ತಾರೋ, ಆ ಕಾರ್ಯಬ್ರಹ್ಮನನ್ನ ಬ್ರಹ್ಮ ಎಂದು ಉಪಾಸನ ಮಾಡುತ್ತಾರೋ ಅವರಿಗೆ ಏನ್ ಸಿಗುತ್ತದೆ ಗೊತ್ತಾ? ಅನಿಮಾ ಗರಿಮಾ ಲಘಿಮಾ ಮಹಿಮಾ ಇತ್ಯಾದಿ ಸಿದ್ಧಿಗಳು ಪ್ರಾಪ್ತಿಯಾಗ್ತವೆ. ಹಾಕಿಬಿಡ್ರಿ ಅಷ್ಟ ಸಿದ್ಧಿ ಅಂತ, ಅಷ್ಟ ಸಿದ್ಧಿ ಎಕ್ಸ್ಟ್ರಾಡಿನರಿ ರಿಸಲ್ಟ್ ಹೌದಲ್ಲ? ಅದೇ ಫಲ ಅಲ್ಲ, ಅದು ಎಂತ ಫಲ ಅಂತ ಆದ್ರೆ ಅದು ಎಷ್ಟು ಅಟ್ರಾಕ್ಟಿವ್ ಇರ್ತದೆ ಗೊತ್ತ? ಬೇಡ ಅನ್ಲಿಕ್ಕೆ ಆಗೋದಿಲ್ಲ. ಇನ್ನೂ ಕೃಷ್ಣ ಬಂದಿಲ್ಲ ಏನಿಲ್ಲ, ಆದ್ರೂ ಬೇಡ ಅನ್ಲಿಕ್ಕೆ ಆಗೋದಿಲ್ಲ. ಏನು ಬಂದ ನಿಂತ ಅಂತ ಇಟ್ಕೋ, ಕೃಷ್ಣ ಬೇಡ ಅಂತೀರಿ ಪ್ರಾಚೇತನ? ಎಲ್ಲಿ ಕೃಷ್ಣ ಹೋಗ ನೀನ ಬೇಡ ನನಗೆ ಅಂತ ನಿಮ್ ಮನಸ್ಸಾಗ್ತದೆ? ಕಾಸ ಬಂದ ಬಿಟ್ಟ ಅಂತ ಬಾ ಬಗಟ್ ಬಂದು ಯಾರನ್ನು ಬಾ. ವೆರಿ ಅಟ್ರಾಕ್ಟಿವ್. ಈವನ್ ದಟ್ ಒನ್ ಸೆಕೆಂಡ್ ಸೈಲೆನ್ಸ್ ಇದಲ್ಲ, ಇಷ್ಟು ಆಕರ್ಷಣೆ ಇರ್ತದೆ ಅದ್ರೊಳಗೆ. ಇನ್ನು ಏನೇ ಇರೋದಿಲ್ಲ. ಸುಧಾಮ ಕೃಷ್ಣ ಇಬ್ಬರ ಮಧ್ಯದಲ್ಲಿ ಯಾವ್ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರೋಟೋಕಾಲ್ ಹೆಂಗಿರ್ತದೆ? ಸುಧಾಮನು ಕೃಷ್ಣನ ಭೇಟಿ ಆಗಲಿಕ್ಕಾಗಿ ಏನೇನು ಪ್ರೋಟೋಕಾಲ್ ಇರ್ತಾರೆ? ಚಪ್ಪಲಿ ಇಂತಲ್ಲಿ ಬಿಡಬೇಕು, ಇಂತಲ್ಲಿಂದ ಹಿಂಗೆ ಬಂದು ಬರಬೇಕು, ಹಿಂಗೆ ಹಿಂಗೆ ನಮಸ್ಕಾರ ಮಾಡಬೇಕು, ಏನೋ ಪ್ರೋಟೋಕಾಲ್ ಅಂತ ಹೋಗಿಬಿಡು. ಇಂತಹ ಒಬ್ಬ ದಿಕ್ಷುಕ ನಿನ್ನ ಭೇಟಿಯಾಗಿ ಬಂದಾನ, ಹೇ ರಾಜ ನಿನ್ನ ಪ್ರೋಟೋಕಾಲ್ ಹೆಂಗಿರ್ಬೇಕು? ಅವನಿಗೂ ಪ್ರೋಟೋಕಾಲ್ ಇಲ್ಲ, ಇವನಿಗೂ ಪ್ರೋಟೋಕಾಲ್ ಇಲ್ಲ. ಅಂದ್ರೆ ಏನು ಧರ್ಮ ಅಧರ್ಮ, ಮಾಡು ಮಾಡಬೇಡ, ಬೇಕು ಬೇಡ, ಯಾವೂ ಬರುದಿಲ್ಲ ಲೆಕ್ಕಕ್ಕೆ. ಅಟ್ರಾಕ್ಟಿವ್ ಹೌದು, ಎಷ್ಟು ಆಕರ್ಷಣೀಯ ಇರ್ತದೆ ಆ ಸೈಲೆನ್ಸ್ ಹೊಂದಿತ್ತು. ಅಲ್ಲಿ ಸಿಕ್ಕಾಕೊಂಡು ನಾನು ಸೈಲೆನ್ಸ್ ಹೋಗಿ ಗೊತ್ತಾಗಲಿಲ್ಲ. ಆ ಸೈಲೆನ್ಸ್ ಅನ್ನ ಗುರುತಿಸಲಿಕ್ಕೆ ನಾನು ಸೈಲೆಂಟ್ ಇದ್ರ ಸಾಧ್ಯವೋ ಏನು, ನಾನು ಸೈಲೆಂಟ್ ಇದ್ರ ಸಾಧ್ಯ? ಹಾಗಾದ್ರೆ ಇಷ್ಟು ಶಾಂತ ಸ್ಥಿತಿ, ಇಷ್ಟು ಆನಂದ ಸ್ಥಿತಿ ಅಲ್ಲಿ ಅದ ಅಂತ ನಾನು ಗುರುತಿಸ್ಬೇಕಾದ್ರೆ ಸ್ವತಃ ನಾನೇನಾಗಿರ್ಬೇಕು? ಮತ್ತೆ ನೀನು ಆನಂದವೇ ಆಗಿದ್ದಾಗ ನೀ ಅಲ್ಲಿ ಆನಂದ ಅಂತ ಯಾಕೆ ಹುಡುಕಿಕೊಂಡಿನಿ? ವಾ ಸತ್ಯದ ಆನಂದ ಎಷ್ಟು ಆನಂದ, ಎಷ್ಟು ಸೂಕ್ಷ್ಮದ ಅಂದ್ರೆ ಅದನ್ನ ಗುರುತಿಸೋದೆ ಸ್ಥಿತಿ ಪ್ರಸಾದ ಅಂತ. ಸ್ಥಿತಿ ಪ್ರಸಾದ ಆ ಈಶ್ವರ ಪ್ರಸಾದ ಆಗ್ತದೆ, ಸದ್ಗುರು ಪ್ರಸಾದ ಆಗ್ತದೆ. ಇಲ್ಲಿ ಏನಿಲ್ಲ, ನೀವು ಎಲ್ಲೇ ಹೋಗು, ಎಲ್ಲೇ ಕೊಡು, ಎಲ್ಲೇ ಹೇಳು, ಎಲ್ಲೇ ನಿಮ್ಮ ಅಪ್ಪನೇ ಆಗುತ್ತೆ. ಸಂಚಿತಗಳ ಅರಸೋಗುತ್ತಾರೆ, ಆಗಾಮಿಗಳು ಅರಸೋಗುತ್ತಾರೆ. ಪ್ರಾರಬ್ಧಕ್ಕೂ ನೀನು ಸಂಬಂಧ ಇಲ್ಲ, ಪ್ರಾರಬ್ಧಕ್ಕೂ ಶರೀರಕ್ಕೂ ಸಂಬಂಧ. ಆಗ ಅರಕೋಚ ಸಾಯ್ತದೋ, ನಗೋಚ ಸಾಯ್ತದೋ, ವೃದ್ಧಾರ್ಥನ ಸಾಯ್ತದೋ, ಅದು ಪ್ರಾರಬ್ಧಕ್ಕೆ ಬಿಟ್ಟೆ. ನೀನು ಅದರೊಳಗೆ ನೀನು ಮಾಡಿ ಬರೋದು, ಮತ್ತೆ ನಿನಗೆ ಸಂಬಂಧವೂ ಇಲ್ಲ. ಏಕೆ ನಿನಗೆ ಪ್ರಾರಬ್ಧ ಇಲ್ಲ, ಶರೀರಕ್ಕೆ ಪ್ರಾರಬ್ಧ. ತಿಳ್ಕೊಳ್ರಿ, ಪ್ರಾರಬ್ಧ ಶರೀರಕ್ಕಿರ್ತದೆ ಯಾವಾಗ, ಅವನ ಜೀವಾತ್ಮನೇ ಇರಲಿ ಅವನ ಮುಕ್ತನೇ ಇರಲಿ ಇಬ್ಬರಿಗೂ ಪ್ರಾರಬ್ಧ ಸಂಬಂಧವೇ ಇಲ್ಲ. ಪ್ರಾರಬ್ಧಕ್ಕೆ ಪ್ರಾರಬ್ಧ, ಪ್ರಾರಬ್ಧ ಲೆಕ್ಕಾಚಾರಕ್ಕೂ ಶರೀರಕ್ಕೂ ಸಂಬಂಧ ಇರ್ತದೆ. ಪ್ರಾರಬ್ಧ, ಪ್ರಾರಬ್ಧ ಲೆಕ್ಕಾಚಾರ ಶರೀರಕ್ಕೆ ಸಂಬಂಧ ಇರ್ತದೆ. ಆದ್ರೆ ಇವನು ಯೂಸ್ಲೆಸ್ಸು ಅವಿದ್ಯಾವಂತ ಇದ್ದಾನಲ್ಲ ಜೀವಾತ್ಮ, ಶರೀರವನ್ನೇ ತಾನು ಅಂದ್ಕೊಂಡಿದ್ರಿಂದಾಗಿ ಪ್ರಾರಬ್ಧ ಅವನಿಗಿದೆ. ವಾಸ್ತವಿಕವಾಗಿ ಜೀವಾತ್ಮನಿಗೂ ಪ್ರಾರಬ್ಧ ಇಲ್ಲ. ಇದು ಬಹಳ ಸೂಕ್ಷ್ಮ, ಚೆನ್ನಾಗಿ ಗುರುತಿಸಬೇಕು. ಜೀವಾತ್ಮನ ಪ್ರಾರಬ್ಧ ಇಲ್ಲ, ಅವನು ಪರಮಾತ್ಮನೇ ಇದ್ದ, ಜೀವಾತ್ಮ ಇಲ್ಲೇ ಇಲ್ಲ, ಎಲ್ಲರ ಪ್ರಾರಬ್ಧ ಅವನು. ಆದ್ರೆ ಶರೀರ ನಾನು ಅಂದ್ಕೊಂಡು ನಾನು ಯೂಸ್ಲೆಸ್ ಬೋದು, ಆದ್ರೂ ಮುಕ್ತನಾಗ್ಬಿಟ್ಟು. ಇದಕ್ಕೆ ಜೀವನ್ ಮುಕ್ತಿ ಅಂತ, ಜೀವಿತ ಏವ ಮುಕ್ತನ. ಹಾ ಸೇಮ್ ಇದೆ, ಪಶ್ಯನ್ ಸುಣ್ಣನ್ ಸ್ಪುಶನ್ ಜಿಗ್ಲನ್ ಅಶ್ನನ್ ಗಚ್ಚನ್ ಸ್ವಪನ್ ಶಸನ್ ಪ್ರಪನ್ ವಿಸೃಜನ್ ಉನ್ಮಿಷನ್ ನಿಮಿಷನ್ ಎಲ್ಲ ಕೂಡುವಾಗ, ಹೇಳುವಾಗ, ಹೋಗುವಾಗ, ಬರುವಾಗ ನೈವ ಕರೋಮಿ ನ ಕರೋಮಿ ನ ಕರೋತಿ. ನಾನು ಒಬ್ಬರಿಗೆ ಮಾಡಿಸೋದಲ್ಲ, ನಾನು ಏನನ್ನೂ ಮಾಡ್ತಾ ಇದ್ದೆ. ಈ ಮುಚ್ಚೆಲ್ಲ ಆಗ್ತಾ ಇದ್ದಲ್ಲ, ಪ್ರಕೃತಿಯೇ ಕ್ರಿಯಮಾಣ. ಪ್ರಾರ್ಥದಲ್ಲಿ ಏನಾಗಬೇಕು, ಪ್ರಕೃತಿ ಏನಾಗಬೇಕೋ ಆಗ್ತಾ ಇರ್ತದೆ. ಮೋದಿ ಬರ್ತಾನ, ಇನ್ನೊಬ್ಬ ಹೋಗ್ತಾನ, ಮನಮೋಹನ್ ಹೋಗ್ತಾನ, ಅವನು ಹೋಗ್ತಾನ, ಮಕ್ಕಳ ಬರ್ತಾನ, ಅದಕ್ಕೂ ಹೋಗ್ತದೆ. ನನ್ನ ತನಕ ಯಾವಾಗ ಯಾವಾಗ ಏನ್ ಮಾಡ್ಬೇಕು ಅಂತ ಬರ್ತದೆ, ಮಾಡಿ ಮುಗಿಸ್ಬೇಕು ಅಷ್ಟೆ. ಸಮಯಾನುಸಾರವಾಗಿ, ಸಂದರ್ಭಾನುಸಾರವಾಗಿ, ಸಂಬಂಧಾನುಸಾರವಾಗಿ ಏನ್ ಮಾಡ್ಬೇಕು ಅಂತ ಒದಗಿ ಬರ್ತದೆ, ಅದು ಈಶ್ವರ ಕಾರ್ಯ ಅಂತ ಮಾಡಿ ಮುಗಿಸ್ಬೇಕು. ಸಾಧ್ಯತ್ವ ಸಾಧ್ಯತ್ವ ಕೆಲಸ ಮಾಡ್ತಿರ್ತದೆ. ಸಂಭೂತಿ ಅಸಂಭೂತಿ, ಸಂಭೂತಿ ಅಂದ್ರೆ ಕಾರ್ಯಮಯ ಜಗತ್ತು ವ್ಯಕ್ತವಾದದ್ದು, ಅಸಂಭೂತಿ ಅಂತಂದ್ರೆ ಕಾರಣಮಯ ಜಗತ್ತು, ಕಾರಣ ಬ್ರಹ್ಮ, ಕಾರಣ ಬ್ರಹ್ಮ ಅವ್ಯಕ್ತ ಬೀಜ ಪ್ರಕೃತಿ ಇತ್ಯಾದಿ. ಸಂಭೂತಿ ಅಸಂಭೂತಿ, ಯಾರು ಸಂಭೂತಿಯನ್ನು ಉಪಾಸನೆ ಮಾಡ್ತಾರೆ ಅವರು ಹಿರಣ್ಯ ಗರ್ಭ. ಹೆಂಗಿರ್ತದೆ? ಅನಿಮ ಗರಿಮ ಇತ್ಯಾದಿ ಸಿದ್ಧಿ ಸಿಕ್ಕ. ಉಪಾಸನಾ ಹೇಳ್ತೀನಿ ಕೇಳು ಯಾವತ್ತಿಗೂ ಸಿಗಿಸ್ತು. ಈಶ್ವರ ಅನುಗ್ರಹದಿಂದಲೇ ಅವನಿಗೆ ಅದರಲ್ಲಿರುವಂತಹ ಡ್ರಾಬ್ಯಾಕ್ಸ್ ಅರಿವಿಗೆ ಬಂತು. ಅದರೊಳಗಿರೋ ಡ್ರಾಬ್ಯಾಕ್ಸ್ ಅರಿವಿಗೆ ಬಂತು ಅಂದ್ರೆ ಇದರರ್ಥ ಅಲ್ಲಿ ಈಶ್ವರ ಅನುಗ್ರಹ ಅವನಿಗಿದೆ ಅಂತ. ದಿಸ್ ಹ್ಯಾಪನ್ ಟು ಮೀ, ಅದಕ್ಕೆ ಹೇಳ್ತೇನೆ. ದತ್ತೋಪಾಸನ, ಗಣಪತಿ ಉಪಾಸನ, ಸನ್ಯಾಸದ ದಿವಸದವರೆಗೂ ಗಾಯತ್ರಿ ಜಪ ಮಾಡಿದ್ದೆ. ಈಶ್ವರ ಅನುಗ್ರಹದಿಂದ ಎಚ್ಚರ, ನಿರ್ವಹಣೆ ಮಾಡೋ ಇಷ್ಟ. ಮಾಯ ಆಗೋದಿಲ್ಲ, ಮೈರಂಗ ಇರ್ತಾನೆ. ಹೌದಾ? ಹೌದು, ನೀನ್ ಸುಳ್ಳ, ನಿನ್ ಜೊತೆ ನನಗೇನು ಅಂತ ನಾನ್ ಮಾಯ ಆಗ್ಬಿಡ್ತೇನೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಃ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ.